ಯೋಗ್ಯರಿಗೆ ಜ್ಞಾನ ಕೊಟ್ಟ, ಜ್ಞಾನ ಯೋಗ್ಯರಿಗೆ ಜ್ಞಾನ ಕೊಟ್ಟ, ಎಲ್ಲರಿಗೂ ಮಾತಿನ ಮುಂದೆ ಪುರಾಣಗಳು ಆಗಿ ತಾಮಸರಿಗೆ ತಾಮಸ ಅರ್ಥ ಕೊಟ್ಟಿದ್ದಾರೆ, ಸಾತ್ವಿಕರಿಗೆ ಸಾತ್ವಿಕ ಅರ್ಥ ಕೊಟ್ಟಿದ್ದಾರೆ. ಪುರಾಣ ತಾಮಸ ಪುರಾಣ ಅಂತ ರಾಮಾನುಜಾಚಾರ್ಯ ಹೇಳಿದಾಗ ತಾಮಸ ಪುರಾಣ ಅಂದ್ರೆ ತಮೋ ಗುಣ ಜಾಗೃತವಾದಾಗ ವೇದವ್ಯಾಸ ಗುಣ ಪುರಾಣ ಅಂತ ಹೇಳ್ತಾರೆ. ವೇದವ್ಯಾಸ ತಮೋ ಗುಣ ಬಂತು ಯಾವಾಗ ಬರುತ್ತೆ ಡಾಕ್ಟರ್ ವೇದವ್ಯಾಸ ತಿಳ್ಕೊಂಡಿಲ್ಲ, ಓದೋರಿಗೆ ಬಂತು, ಓದೋರಿಗೆ ತಮಸ್ಸು ತಾಳೆ ತುಂಬಿದಾನ ಮಾಡ್ತಾರೆ. ಹಾಗಾಗಿ ಯಾವುದೂ ಕೂಡ ಸ್ವತಃ ಪುರಾಣಗಳು ತಾಮಸ ಪುರಾಣ ಅಂತ ಹೇಳಿಲ್ಲ. ಮತ್ತೆ ತಾಮಸರಿಗೆ ತಾಮಸ ಅರ್ಥ ಯಾವ್ದು ಕೊಡುತ್ತೋ ಅದು ಅಷ್ಟೇ, ಅದು ತಾಮಸ ಅಲ್ಲ. ತಾಮಸರಿಗೆ ತಾಮಸ ಅರ್ಥವನ್ನು ಕೊಡುವಂತಕ್ಕಂಥ ತಾಮಸ ಪುರಾಣ ಅಂತ, ಸಾತ್ವಿಕರಿಗೆ ತಾಮಸ ಅರ್ಥ ಕೊಡೋದಿಲ್ಲ, ಅದು ಸಾತ್ವಿಕ ಅದು ಸಾತ್ವಿಕ ಪುರಾಣ ಅಂತ ಆಚಾರ್ಯರು ಬೇಕಾದಷ್ಟು ತಚ್ಚೋಕ್ತಂ ಸ್ಕಾಂದೆ ಸ್ಕಾಂದದಿಂದ ತುಂಬಾ ಕೊಟ್ಟು ಮಾಡ್ತಾರೆ. ಯಾಕೆಂದ್ರೆ ಪರಮ ಸಾತ್ವಿಕರು ಅವ್ರಿಗೆ ತಾಮಸ ಅರ್ಥ ಕಾಣುವುದೇ ಇಲ್ಲ, ಅದು ಎಲ್ಲವೂ ಭಗವತ್ ಪಾರದೇವೆ ಕಾಣುತ್ತೆ. ಈ ತಾಮಸದಿವೆ ಅಂತಲ್ಲೂ ಕಾಣುತ್ತೆ, ವೇದದಲ್ಲಿಯೂ ತತ್ವಜ್ಞಾನ ಬರುತ್ತೆ, ತಾಮಸರಿಗೆ ತಾಮಸ ಅರ್ಥ ವೇದದಲ್ಲೂ ಕಾಣುತ್ತೆ, ಪುರಾಣದಲ್ಲಿ ಕಾಣುತ್ತೆ, ಸಾತ್ವಿಕರಿಗೆ ಸಾತ್ವಿಕವಾದ ಅರ್ಥ ಮಾಡ್ತಾರೆ. ನೋಡಿ ತಾಮಸ ಅನ್ನೋದು ವೇದದಲ್ಲಿ ತಾಮಸ ಅರ್ಥ ಉಂಟು. ಹಾಗಾದ್ರೆ ಈಗ ಪುರಾಣಗಳನ್ನು ಸಾತ್ವಿಕ ರಾಯಸ ತಾಮಸ ಅಂತ ವಿಭಾಗ ಮಾಡಿದ ಹಾಗೆ ವೇದವನ್ನು ಸಾತ್ವಿಕ ರಾಯಸ ತಾಮಸ ಅಂತ ವಿಭಾಗ ಮಾಡಿದ್ದಾರೆ. ಯಾಕಂದ್ರೆ ತಾಮಸ ಅರ್ಥ ಕೊಡುವಂತ ತಾಮಸ ಪುರಾಣ ತಾಮಸ ಅರ್ಥಕ್ಕೆ ವೇದ ಉಂಟು. ಅದರ ಭಯಶಾಸ್ತ್ರೇ ಮಜಾನಾದ್ರೆ ಹಿಂದಿನ ಅಂತ ಅವನು ವ್ಯತ್ಯಾಸಾದ ವೇದಾಂತ ವೇದಾಂತ್ಯರ್ಥ ಜಯೋವನೆ ವೇದದಲ್ಲಿ ಕೂಡ ನಮಗೆ ತಾಮಸವಾದಂತಹ ಬುದ್ಧಿಯನ್ನು ಜಾಗೃತಗೊಳಿಸ್ತಕ್ಕಂಥ ಅರ್ಥಗಳು ತುಂಬಾ ಇವೆ ಅಂತ ಹೇಳ್ತಾರೆ. ಆದರೆ ತಾಮಸ ವೇದ ಮೌಲ್ಯ ಸಾತ್ವಿಕ ವೇದ ಪಂಚ ವೇದ ತಾಮಸ ವೇದ ಅಂತ ಹೇಳಬಾರದು. ತಾಮಸ ಪುರಾಣ ಅಂತ ಹೇಳಬಾರದು. ವೇದ ವ್ಯಾಸ ಬಂದದ್ದು ತಾಮಸ ಅಂತ ತಾಮಸರಿಗೆ ತಾಮಸ ಅಂತ ಆಯ್ತು. ಭಗವತ್ ರೂಪೇಶು ವಿಪ್ರಲಂಬಕತ್ವ ಸತ್ಯಂ ಸುಧೋಪಟಿತಾಚಾರ ಮಾತು. ಭಗವಂತನ ಯಾವ ಅವತಾರದಲ್ಲೂ ಅವರು ತಪ್ಪು ಮೋಸ ಮಾಡಿ ನಮಗೆ ಸುಳ್ಳು ಹೇಳಿ ನಮಗೆ ವಂಚನೆ ಮಾಡಿದ್ರು ಅಂತ ಯೋಚನೆ ಮಾಡಿದ್ರೆ ಮಹಾಪಾಪ. ನಮ್ಮ ಬುದ್ಧಿ ನಡ್ಡಲಿಲ್ಲ ತಪ್ಪು ಅರ್ಥ ಆಯ್ತು ಬಂದು ಅವರು ನಮ್ಗೆ ತಪ್ಪು ಅರ್ಥ ಆಗಿದ್ದು ಬಂದು ಅವರು ಮೋಸ ಮಾಡಿದ್ರು ಅವರು ಮೋಸ ಮಾಡಿದ್ದಲ್ಲ ನಮ್ಮ ದಂಡದಲ್ಲಿ ನಮ್ಗೆ ತಪ್ಪು ಅರ್ಥ ಆಯ್ತು ಅಷ್ಟೇ. ಅದು ಭಗವಂತನ ರೂಪದಲ್ಲಿ ಬುದ್ಧನಿಗೆ ಕೂಡ ಅವರು ಬುದ್ಧ ವಿಪ್ರಲಂಬಕ ಅಂತ ಹೇಳಬೇಡಿ, ಬುದ್ಧನ ಶಾಸ್ತ್ರವನ್ನು ಓದಿ ಇವರಿಗೆ ತಪ್ಪು ಅರ್ಥ ಆಯ್ತು ಅದು ಬುದ್ಧ ಮೋಸಗಾರ ಅಂತ ಹೇಳ್ಬೇಕು. ಬುದ್ಧ ಮೋಸಗಾರ ಅಲ್ಲ, ದೇವರು ಮೋಸಗಾರ ಅಲ್ಲ. ರಜ ಬುದ್ಧಾದಿಶ್ವಿ ವಿಪ್ರಲಂಬಕತ್ವ ಶಕ್ತಿ ಗುಣಾಚಾರ ಮಾತು. ಭಗವಂತರ ಯಾವ ರೂಪವೂ ಕೂಡ ಮೋಹಕ ಮೋಸ ಮಾಡುವ ರೂಪ ಅಲ್ಲ. ನಾವು ಮೋಹಕ್ಕೊಳಗಾದೇವ ನಮ್ಮ ಜೀವ ಯೋಗ್ಯತೆ ಯಾರು ಯಾರು ಯೋಗ್ಯತೆ ಹೇಗೋ ಅವರವರಿಗೆ ಹಾಗಾಗಿ ಅರ್ಥ ಆಗ್ತಾವಂತ ಭಗವಂತ ಜೀವಂತಾರಲ್ಲಿ ಉಪಾಧ್ಯಾಯ ಪಾಠ ಮಾಡ್ತಾರೆ. ಕ್ಲಾಸ್ನಲ್ಲಿ ಪಾಠ ಮಾಡಿದಾಗ ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂಥರ ಅರ್ಥ ಆಗ ಚೆನ್ನಾಗಿ ಅರ್ಥ ಆಯ್ತು, ಒಬ್ಬರಿಗೆ ಅರ್ಥ ಆಗಲಿಲ್ಲ, ಒಬ್ಬರಿಗೆ ಅಪಾರ್ಥ ಆಯ್ತು. ಅದು ಉಪಾಧ್ಯಾಯ ಜೀವಂತಾರೆ. ಏ ನೋಡ್ರಿ ಉಪಾಧ್ಯಾಯರು ನನಗೆ ಅರ್ಥ ಆದ್ರೆ ಯಾರು ಪಾಠ ಮಾಡ್ತಾರೆ, ಆಮೇಲೆ ಅರ್ಥ ಆಗ್ಬಿಡ್ತಾರೆ. ಕೇಳಿದವರಲ್ಲಿ ಡಿಫರೆನ್ಸ್ ಆದರೆ ಉಪಾಧ್ಯಾಯರು ಡಿಸ್ಕ್ರಿಮಿನೇಟ್ ಅಲ್ಲ, ಅವರು ಡಿಸ್ಕ್ರಿಮಿನೇಟ್ ಮಾಡಲಿಲ್ಲ. ಅವ್ರು ಒಂದೇ ತರ ಹೇಳಿದ್ರು, ಕೇಳುವವನ ಬುದ್ಧಿ ದೋಷದಿಂದ ಅದು ಕಲತ್ರಯೋ ಜ್ಞಾನಿ ಬುದ್ಧಿ ಕರೋತಿ ಪಾಲಿತಿವ ಕಲತ್ರಯೋ ಜ್ಞಾನಿ ಬುದ್ಧಿ ಕರೋತಿ ಪಾಲಿತಿವ. ಉಪಾಧ್ಯಾಯರು ಜ್ಞಾನ ಬದಲಿ ಬುದ್ಧಿ ಹೆಚ್ಚು ಎಕ್ಸ್ಟ್ರಾ ಬುದ್ಧಿಯನ್ನು ಬಳಿಕೊಂಡು ಇವ್ರಿಗೆ ಸ್ವಲ್ಪ ಕಮ್ಮಿ ಬುದ್ಧಿ ಇಲ್ಲ, ಅವ್ರು ಏನು ಬುದ್ಧಿ ಇವ್ರು ಜ್ಞಾನ ಕೊಡ್ತಾರೆ ಆ ಬುದ್ಧಿ ಎಷ್ಟು ಕೆಪಾಸಿಟಿ ಅಷ್ಟು ನಿಶ್ಚಯ ಮಾಡಿದ್ರೆ ಅಷ್ಟೇ ಅದು ಪ್ರಭಾವತಿ ಮಣಿ ಬಿಂಬಗ್ರಾಹೆ ನಮ್ಮದ ಅಂಶೇಷ ಅದೃಷ್ಟ ಅಂತ ಹೇಳ್ತಾರೆ. ಇವೆದರಲ್ಲಿ ಮಣಿ ಇಟ್ಟುಕೊಂಡ್ರೆ ಅದು ರಿಫ್ಲೆಕ್ಟ್ ಆಗುತ್ತೆ, ಹಾಗೆ ಅದು ಮಣಿಯಂತೆ ಪಾರದರ್ಶಕ ಮೈಂಡ್ ಆಗಿದ್ರೆ ಮುಗಿದ್ರೆ ರಿಫ್ಲೆಕ್ಟ್ ಆಗುತ್ತೆ, ಮಣ್ಣಿನ ಬುದ್ಧಿ ಆಗಿದ್ರೆ ಮಣ್ಣಾಗೈತಿ ರಿಫ್ಲೆಕ್ಟ್ ಆಗುತ್ತೆ ನಮ್ಮದ ಅಂತ. ಹಾಗೆ ಅದು ಒಳಗಿರೋದು ಮಣ್ಣಿನ ಗಂಟೆಯೋ ನಿಲ್ಲುವಂಬುದು ತೀರ್ಮಾನ ಮಾಡಬೇಕು ಹೇಳುವುದನ್ನು ಆಕ್ಷೇಪ ಮಾಡಬೇಕು. ಭಗವಂತ ಇಷ್ಟು ಮೋಸ ಮಾಡ್ತಾರೆ. ಅಧ್ಯಾಪಕರಾಗಿ ಅಧ್ಯಾಪಕರು ವಿದ್ಯಾರ್ಥಿಗಳು ಒಬ್ಬ ಚೆನ್ನಾಗಿ ಕಲಿಯಲಿಲ್ಲ ಅವ್ರು ಫೇಲ್ ಮಾಡಿದ್ರು, ಅವ್ರು ಫೇಲ್ ಆಗಿದ್ದ ಪಾಠ ಹೇಳಿದ್ದಾರೆ ಅದು ಅವ್ರು. ಹೀಗೆ ವೇದವೇ ನಮ್ಮ ಬುದ್ಧಿ ದೋಷದಿಂದ ತಪ್ಪಾಗಂತ ವೇದದ ದೋಷ ಅಲ್ಲ, ಅಂತಹ ತಪ್ಪು ತಿಳುವಳಿಕೆ ಉಪಾಸನೆ ಮಾಡಿಯವರಿಗೆ ಏನು ಬುದ್ಧಿ? ಸರಿಯಾಗಿ ಭಗವಂತನನ್ನ ವೇದ ಜ್ಞಾನದಿಂದ ಉಪಾಸನೆ ಮಾಡಿದರೆ ಏನು, ವೇದ ಜ್ಞಾನ ಉಪಾಸನೆ ಮಾಡಿದರೆ ಏನಂದ್ರೆ ಫಲ? ಅದನ್ನು ಒಂದು ವಿಷಯ ಈಗ ವಿಷಯ ಮನವರಿಕೆ ಆಗ್ತಿದ್ದಾನೆ. ಈಗ ಒಂದು ವೇಳೆ ತಪ್ಪು ಉಪಾಸನೆ ಮಾಡಿದ್ರೆ ಏನು, ಇವರೇ ನಮ್ಮ ಅಪ್ಪ ಹೇಳಿದ್ದು ಬಿಟ್ಟುಬಿಟ್ಟು ನಾನೇ ನಮ್ಮ ಬ್ರಹ್ಮಾಸ್ತ್ರ ತಿಳ್ಕೊಂಡು ಬಿಟ್ಟಿದ್ರೆ ನನ್ನ ಮಾಡಿಯರ ಅಂತಿತ್ತು ಅನ್ನೋ ಭಯ ಅಂತ ಇದು ಕೊನೆಯ ಪ್ರಶ್ನೆ. ಆದ್ರಿಂದ ತಪ್ಪು ಉಪಾಸನೆ ಮಾಡಿದವರ ಬಗ್ಗೆ, ಚೆನ್ನಾಗಿ ಉಪಾಸನೆ ಮಾಡಿದ ಬಗ್ಗೆ ಅವರು ಆ ಫಲದಲ್ಲಿ ಏನು ವ್ಯತ್ಯಾಸ? ಭೂಯೇವ ಮಾ ಭಗವಾನ್ ವಿಜ್ಞಾಪಯ ತಥಾ ಸುಮೀತಿ ಹೋವಾಚ ಆಯ್ತಪ್ಪ ಇನ್ನೊಂದು ಹೇಳಿಬಿಟ್ರೆ ನಿಂತುಕೊಳ್ಳೋಕೆ ಆಗುತ್ತಲ್ಲ ಅಂತಿದ್ದಾನೆ. ಆಗ ಪುರುಷ ಸುಮೀತ ಹಸ್ತ ಸಹಿತವಾದ ಹೆಚ್ಚು ಸ್ತೇಯ ಮಹರ್ಷಿ ಕಾಶಿ ಅಪಾರ್ಷ ಸ್ತೇಯ ಮಹರ್ಷಿ ಪರಶುರೇಂದ್ರ ಒಬ್ಬ ಮನುಷ್ಯನನ್ನು ಪೊಲೀಸು ಬೆಲ್ಲಿ ಹಿಡಿದು ಅರೆಸ್ಟ್ ಮಾಡಿಕೊಂಡು ಬರ್ತಾರೆ. ಅಂದ್ರೆ ಸಸ್ಪೆಕ್ಟ್ ಅರೆಸ್ಟ್ ಮಾಡುವುದೆಲ್ಲ ಅಪರಾಧಿ ಅಂತ ಹೇಳ್ತಾನೆ. ಅಪರಾಧಿ ಸಂಶಯದಿಂದ ಅರೆಸ್ಟ್ ಮಾಡುವುದು ಅವನ ಮತ್ತೆ ನಮ್ಮ ದೇಶದ ಒಂದು ದೊಡ್ಡ ಕಾನೂನಿನ ಒಂದು ಟ್ರಾಜಿಡಿ ಅಂದ್ರೆ ನಿರಪರಾಧಿಯನ್ನು ಕೂಡ ಅಪರಾಧಿ ಅಂತ ಆರೋಪ ಹಾಕಬೇಕು. ಅದಕ್ಕೆ ಕೂತ್ಬೇಡ, ನನಗೆ ಅವನ ಅಪರಾಧಿ ಅಂತ ಸಂಶಯ ಉಂಟು. ನಿರಪರಾಧಿ ಮೇಲೆ ಎಂತ ಆರೋಪವನ್ನು ಹಾಕಬೇಕು? ನಿರಪರಾಧಿ ನಾನು ನಿರಪರಾಧಿ ದೂರು ಮಾಡಿ ಸಾಧಿಸಿದ್ರೆ ಅವನ ಅಪರಾಧಿ ನಿರಪರಾಧಿ ಮೇಲೆ ಹೊಣೆ ಇರುವುದು. ಅಪರಾಧಿಗಳು ಅವನ ಮೇಲೆ ಆರೋಪ ಮಾಡುವುದು ಯಾರಾಮ ಬೇಜವಾಬ್ದಾರಿ ತನ ಬೀಳ್ದು. ನಿರಪರಾಧಿಯನ್ನು ಅಪರಾಧಿ ತೆಗೆದಿಗೆ ರೆಸ್ಪಾನ್ಸಿಬಿಲಿಟಿ ಸರ್. ಅವನು ನಾನು ಅಪರಾಧಿ ಅಲ್ಲ, ನಾನು ಒಳ್ಳೆ ಮನುಷ್ಯ ಅಂತ ಅವನ ಪ್ರೂವ್ ಮಾಡಬೇಕು. ಅಲ್ಲಿ ತನಕ ಅವನು ಅಪರಾಧಿ ಅಲ್ಲ ಅಂತ ಪ್ರೂವ್ ಆಗ್ತದೆ. ಇದು ನಿರಪರಾಧಿಯ ಮೇಲೆಯೇ ತನ್ನ ನಿರಪರಾಧಿತ್ವವನ್ನು ಸಮರ್ಥನೆ ಮಾಡುವ ಒಂದು ಹೊಣೆಗಾರಿಕೆ. ಇದು ಪ್ರಾಯ ಒಂದು ಯಾಕೆಂದ್ರೆ ನಿರಪರಾಧಿಗಳನ್ನೇ ಬಲಿತೆ ಹೋಗಿದ್ದ ನೀನು ನಿರಪರಾಧಿ ಅಂತ ಹೇಳ್ತಾರೆ. ಹಾಗೆ ಇಂಪ್ರೂವ್ ಮಾಡುದು ನೀವು ವಿದ್ವಾಂಸ ಅಂತ ಹೇಳ್ತಾರೆ. ಹಾಗೆ ಇಂಪ್ರೂವ್ ಮಾಡುದು ನಾನು ವಿದ್ವಾಂಸ ಅಂತ ನಾನೇ ಸರ್ಟಿಫಿಕೇಟ್ ತೋರಿಸಿ ಇನ್ನೊಬ್ರು ಎರಡು ಗಂಟೆ ನಾವು ಓದಬೇಕು. ಅಂದ್ರೆ ನಮ್ಮನ್ನ ನಾವೇ ಡಿಫೆನ್ಸ್ ಸೆಲ್ಫ್ ಡಿಫೆನ್ಸ್ ಅವರಿಗೆ ಡಿಫೆನ್ಸ್ ಬೇಡ. ನನಗೆ ಗುಮಾನ ಉಂಟು ನಿಮ್ಮ ಮೇಲೆ, ನಿಮ್ಮ ಅಪರಾಧಿ ಉಂಟು ಕೋರ್ಟ್ ಒಂದು ಅರ್ಜಿ ಹಾಕೋದಾಗ ಒಂದು ಸಂಶಯ ಉಂಟು ತಗೊಳ್ಳಿ. ನೀವು ಸಂಶಯ ಪರಿಹಾರ ಮಾಡೋದು ನಿಮ್ಮ ಕೆಲಸ ಅಲ್ಲಪ್ಪ. ನಿಮ್ಮ ಸಂಶಯದ ಏನು ಮಾಡಬೇಕು ನನಗೆ ನನಗೇನಾಗ್ಬೇಕು ನನ್ನನ್ನು ಸಮರ್ಥನೆ ಮಾಡಿ ಎಂದು ಕೇಳೋಲ್ಲ. ನಾನು ಬಹಳ ದುರಂತ ಇದು ಕಾನೂನಿನ ಹಾಗೆ ಒಬ್ಬ ಮನುಷ್ಯ ನನ್ನ ಕಳ್ಳ ಅಂತ ಸಂಶಯವನ್ನು ಪೊಲೀಸರು ಹೇಳಬೇಕು. ಯಾಕೆಂದ್ರೆ ಇವರು ಹೋಗ್ತಾ ಇದ್ರು ಕಳ್ಳ ಓಡ್ತಾ ಇದ್ದ ದಿಕ್ಕಿನಲ್ಲಿ ಹೋಗ್ತಾ ಇದ್ರು ಕಳ್ಳ ಓಡ್ತಾ ಇದ್ದಾಗ ಹೋಗ್ತಾ ಇದ್ದಾಗ ಕಳ್ಳ ಎಲ್ಲ ಅಡಗಿ ಬಿದ್ದ ಪಾಪದ ಸಿಕ್ಕಿಬಿಟ್ಟು ಪೊಲೀಸರು ಅವ್ರಿಗೇನು ಇದ್ರೆ ಕಳ್ಳ ಹೋದ ದಿಕ್ಕಿನಲ್ಲಿ ಸಿಕ್ಕಿದವ ಕಳ್ಳ ಎಲ್ಲ ಅಡಗಿ ಬಿದ್ದ ಇವ್ರು ಪಾಪ ಏನು ಗೊತ್ತಿರೋದು ಇನ್ನು ಸಂಖ್ಯೆದ್ರು ಸಿಕ್ಕಿಬಿಟ್ಟ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಪುರುಷಂ ಸೌಮ್ಯೋತ ಹಸ್ತಗ್ರಹೀತ ಅಂದ್ರೆ ಕಾಟ್ರೆಡ್ ಹಂಡ್ರೆಡ್ ಅಂತಾರೆ. ಅದ್ರ ಹಸ್ತಗ್ರಹೀತ ಅವನು ಹೋಗಿ ತಪ್ಪು ಮಾಡುವವನು ಅವನ ಕೈಯಲ್ಲಿ ಹಿಡಿದು ಅಂದ್ರೆ ತಪ್ಪು ಮಾಡುವಾಗಲೇ ಇಲ್ಲ ಮತ್ತೆ ಅದು ಹಸ್ತಗ್ರಹೀತ ಅದನ್ನು ತಪ್ಪು ಮಾಡಿದಾಗ ಇರುವಂತ ಮುಂದೆ ಪ್ರೂವ್ ಆಗ್ತದೆ. ಅಂದ್ರೆ ಇವನು ಒಂದು ಸಂಶಯ ಬಂತು ಅರೆಸ್ಟ್ ಮಾಡು ಹಸ್ತಗ್ರಹೀತ ಆನೆಯ ತಂದು ತಂದು ರಾಜನ ಮುಂದೆ ತಿಳಿಸಿದ್ದ ರಾಜನ ಮುಂದೆ ಈ ಕೋರ್ಟ್ ಇದ್ರೆ ಹೆಚ್ಚಿನ ಏನ್ ಹೇಳ್ತಾರೆ ಅಪಹಾರ್ಷಿ ಸ್ನೇಹ ಕಾರ್ಷಿ ಇವನು ದೊಡ್ಡ ದರೋಡೆಕೋರ ತುಂಬಾ ಕಡೆ ಕಳ್ಳತನ ಮಾಡಿದ್ದಾರೆ ಇವತ್ತು ಮತ್ತೆ ಕಳ್ಳತನ ಮಾಡಿದ ಮೂರು ಅವರು ನಮ್ಗೆ ಸಿಕ್ಕಿದ್ದ ಅಂತ ರಿಪೋರ್ಟ್ ಮಾಡ್ತಾರೆ ಕೋರ್ಟ್. ಆಮೇಲೆ ಏನ್ ಮಾಡೋದು ಅದಕ್ಕೆ ಅವನು ಕತ್ತಿದ್ದ ಅದು ಇಲ್ವೋ ಅದು ತಿಳಿಯುತ್ತೆ. ಈಗಿನ ಕಾಲದ ಬೇರೆ ಆ ಕಾಲದ ವ್ಯವಸ್ಥೆ ಪರಶು ಪಸ್ಮೈದ ಮತ ಹೌದಾ ಕೊಡಲಿ ಉಂಟು ಕನ್ನಡದ ಕೊಡಲಿ ಅದನ್ನು ಬೆಂಕಿಯಲ್ಲಿ ಹಾಕಿ ಮುದ್ರಾಧಾರಣೆ ಪರಶು ಹಾಕಿ ಅದನ್ನು ಬೆಂಕಿಯಲ್ಲಿ ಹಾಕಿ ಏನು ಟೆಸ್ಟ್ ಆಗಬೇಕು. ಆವಾಗ ಅವನು ಕಳ್ಳ ಅಲ್ಲದೆ ಇದ್ರೆ ಆ ಬೆಂಕಿ ಇದ್ದ ಕಾಲಕ್ಕ ಕೊಡಲಿ ಅಮ್ಮಿಗೆ ಇಟ್ಟರೆ ನಮ್ಮ ಕೈಯಲ್ಲಿ ಹಿಡಿದು ಆ ಕೊಡಲಿ ತಾದ ಕೊಡಲಿ ಅಂತ ಕೈ ಹಿಡಿದು ಕೈ ಸುಡುವ ಸುಳ್ಳೇ ಇದ್ರೆ ಅಪರಾಧಿ ಅಲ್ಲ ಸುಟ್ರ ಅಪರಾಧಿ. ಈಗ ಮಾಡಿದ್ರೆ ಎಲ್ಲರೂ ಅಪರಾಧಿಗಳೇ ನೋಡಿ ಸುಟ್ರ ಅಪರಾಧಿ. ಇದನ್ನು ಹೇಗೆ ತೀರ್ಮಾನ ಮಾಡ್ತಿದ್ರು ಇದಾಗ್ಬೇಕಿಲ್ಲ ಪಾಪ ಬಲಿ ಕೊಡುವ ನಿರಪರಾಧಿ ಕೈಯಲ್ಲಿ ಹಿಡ್ಕೋ ಸುಟ್ರೆ ಇಲ್ಲ ಅಪರಾಧಿ ಯಾರು ಹೇಳ್ಕೊಂಡು ಅಪರಾಧಿ ಹಿಡ್ಕೊಂಡು ಸುಟ್ಟೆ ಬೆಂಕಿ ಇರ್ಬೋದು ಅಪರಾಧಿ ಅಪರಾಧಿ ಅವನ ಅಪರಾಧಿ ಹಿಡ್ಕೊಂಡು ಸುಟ್ಟೆ ಅಪರಾಧಿ ಹಿಡ್ಕೊಂಡು ಸುಟ್ಟೆ ಸುಟ್ರೆ ಅವನಿಗೆ ಶಿಕ್ಷೆ ಸರ್ತಿ ಪೊಲೀಸ್ ಸ್ಟೇಷನ್ ಹೋದರೆ ಅವರ ಅಪರಾಧಿ ಹಾಗೆ ಅವರು ಬರೋದು ಮತ್ತೆ ಸಾವಿರವರಾಗಿ ಹಿಡ್ಕೋಬೇಕು ಇದ್ರೆ ಸುಟ್ಟೆ ಸುಟ್ಟ ಕೈ ಇದಾಗಲ್ಲ. ಇದರ ಹಿಂದೆ ಒಂದು ದೊಡ್ಡ ವಿಜ್ಞಾನ ಈ ರೀತಿ ನೋಡಿದೆ ಅಪರಾಧಿಯನ್ನು ನಿರಪರಾಧಿಯನ್ನು ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ರು. ಇವರು ಮಾಡುವ ಮನಸ್ಸಿದೆ ಇದು ಬಹಳ ಶ್ರೇಷ್ಠವಾದ ಸೈಂಟಿಫಿಕ್ಕಾದ ವಿಧಾನ ನಿಜವಾದ ಕಳ್ಳ ನನಗೆ ಇರುವುದಿಲ್ಲ. ಈಗ ಇರುವ ವಿಧಾನಗಳು ಸಾಕ್ಷಿ ನಾನು ನೋಡಿದ್ದೇನೆ ಅಂತ ತುಂಬಿಕೊಟ್ರೆ ನೋಡಿದ್ದೇನೆ ಅಂತ ಯಾರು ಹೇಳಿದ್ರು ನಾನು ನೋಡೇ ಇಲ್ಲ ಅಂತ ತುಂಬಿಕೊಟ್ರೆ ನೋಡಿದವನು ನೋಡಿಲ್ಲ ಅಂತ ಸಾಕ್ಷಿ ಹೇಳ್ಬೋದು ನೋಡಿದ್ರು ನೋಡಿ. ಯಾವ ಇವತ್ತಿನ ಕಾನೂನಿನಲ್ಲಿ ನ್ಯಾಯ ಸಿಗತಕ್ಕಂತಹ ವ್ಯವಸ್ಥೆಯೇ ಇಲ್ಲ. ಇದಾಗಲ್ಲ ಇದ್ರಲ್ಲಿ ಅನ್ಯಾಯ ಸಾಧ್ಯವೇ ಇಲ್ಲ. ಹಾಗೆಂದ್ರೆ ಇದು ವಿಷಯವನ್ನು ತಿಳ್ಕೊಬೇಕು. ಈ ಹಿಂದೆ ಹೀಗೆ ಮಾಡ್ತಿದ್ದಲ್ಲ ಇದು ಪುರುಷ ಇವತ್ತು ಕೂಡ ಇದನ್ನು ಪೂರ್ತಿ ಸೈಂಟಿಫಿಕ್ ಆಗಿ ಮಾಡಲಿಕ್ಕೆ ಬರುತ್ತೆ. ಅಪರಾಧಿಯನ್ನ ಹಿಪ್ನೋಟೈಸ್ ಮಾಡಿ ಅದೇ ಅದು ನೋಡಪ್ಪ, ನೀನು ಅಪರಾಧಿ ಆದರೆ ಮಾತ್ರ ಇದು ಸುಡುತ್ತೆ, ಅಪರಾಧಿ ಅಲ್ಲದೆ ಇದ್ರೆ ಸುಡೋಲ್ಲ. ಹಿಪ್ನೋಟೈಸ್ ನೀ ಹಿಪ್ನೋಟೈಸ್ ಮಾಡೋರು ನೋಡಿ, ಹಿಪ್ನೋಟೈಸ್ ಮಾಡತ್ತ ನೋಡು, ಇದು ಮಲ್ಲಿಗೆ ಚೆಂಡು ನನ್ನ ಕೈಲಿಡ್ತೇನೆ, ತಂಪಾಗಿರುತ್ತೆ, ಒಳ್ಳೆ ಪರಿಗಳು ಬರುತ್ತೆ, ನನ್ನ ಕೈಲಿಡ್ತಾನೆ ಬೇಕಿ ಅಂತ ಸುಡೋದು ಏನಾಗುತ್ತೆ, ಆಗಿದೆ ಒಳ್ಳೆ ಸುಗಮ ಬರವಣಿಗೆ ಬರುತ್ತೆ ಅಂತ. ಆಮೇಲೆ ಮಲ್ಲಿಗೆ ಚೆಂಡಿಡ್ತಾರೆ ನೋಡಿ, ಈಗ ಬೆಂಕಿ ಕೆಂಡ ಇಡ್ತೀನಿ ಎಷ್ಟು ಬಿಸಿ ಇದೆ ನೋಡು ಅಂತ ಹೇಳಿಟ್ಟು ಮಾಡ್ತಾರೆ ಮಲ್ಲಿಗೆ ಚೆಂಡಿಡ್ತು ಅಂದ್ರೆ ಅವರಿಗೆ ಮೈಂಡ್ ಏನು ಸಜೆಷನ್ ಕೊಟ್ಟರು ಅದನ್ನ ಮೈಂಡ್ ಫೀಲ್ ಮಾಡ್ತಾರೆ. ದಿಸ್ ಈಸ್ ಪ್ರೂವ್ಡ್ ಬೈ ಸೈನ್ಸ್. ಹಾಗೆ ನೀನು ಅಪರಾಧಿ ಆದ್ರೆ ಸುಡುತ್ತೆ, ಇದು ಸುಡೋಲ್ಲ ಅಂತ ಸಜೆಸ್ಟ್ ಕೊಟ್ಬಿಟ್ಟೆ ಸುಡದೆ. ಯಾಕ್ರಿ ಕೆಟ್ಟದ ಮೇಲೆ ನಡೆಯೋದಿಲ್ವಾ? ಅದೇನು ಆ ದೇವರ ಸೇವೆಯಾಗಿ ಕೆಟ್ಟದಲ್ಲಿ ನಡೆದರೆ ಸುಡೋಲ್ಲ ಸೈಂಟಿಫಿಕ್, ಅದನ್ನ ಹಿಂದೆ ಆಚರಣೆ ಮಾಡಬೇಕು. ಈಗ ಇದನ್ನು ನೋಡಿದ್ರೆ ಗಾಬರಿ ಇದು ಮೂಢನಂಬಿಕೆ ಅಂತ ಕಾಣುತ್ತೆ. ಎಷ್ಟು ಅಡ್ವಾನ್ಸ್ ಸೈನ್ಸ್ ಮೂಢನಂಬಿಕೆ ಅಂತ. ಹಾಗಾಗಿ ಅವನನ್ನ ಮಾನಸಿಕವಾಗಿ ಹಿಪ್ನೋಟೈಸ್ ಮಾಡಿ ನೀನು ಅಪರಾಧಿ ಆದರೆ ಮಾತ್ರ ಸುಡೋದು ಸುಡೋಲ್ಲ ನೋಡುವ ಹೇಳಿ ಅಂತಂದ್ರೆ ಅವನಿಗೆ ಆಕರ್ಷಿಸುತ್ತೆ, ನಾನು ಅಪರಾಧಿ ಅಲ್ಲ ಸುಡೋಲ್ಲ ಅಂತ ಒಂದು ಮನಸ್ಸು ಅದನ್ನು ಸಿದ್ಧಾಂತ ಮಾಡುತ್ತೆ. ಮನಸ್ಸು ಏನು ಡಿಸಿಷನ್ ತಗೊಳ್ಳುತ್ತೋ ಅದೇ ಫಿಸಿಕಲಿ ರಿಯಾಕ್ಟ್ ಆಗಬಹುದು, ಬೇರೆ ಡೈರೆಕ್ಟ್ ಆಗಿ ಫಿಸಿಕಲ್ ರಿಯಾಕ್ಷನ್ ಇಲ್ಲ. ಇದಕ್ಕೆ ತುಂಬಾ ದೃಷ್ಟಾಂತಗಳನ್ನು ಕೊಡುದು. ಒಬ್ಬ ಮನುಷ್ಯ ಹಾವು ಕಚ್ಚಿದ್ರು ಕೂಡ ಅವನಿಗೆ ಹಾವು ಕಚ್ಚಿದ್ದಲ್ಲ ಅದು. ಇವಾಗ ನಾಳೆ ಕಳ್ಳನನ್ನು ಹಿಡಿಯಲಿಕ್ಕೆ ಹೋದ್ರು ಯಾರೋ ಒಬ್ಬ ಸಿಕ್ಕೊಂಡು ಕಳ್ಳ ಅಡಗಿದ್ದು ಎಂದು ನಾನು ಸಿಕ್ಕಿದ್ರು ಕಳ್ಳ ಅಂತ ಹಾಗೆ ಕಾಲು ಏನೋ ಚುಚ್ಚಿದಾಗ ಆಯ್ತು. ಅವಾಗ ರಾತ್ರಿ ಹೊತ್ತು ಟಾರ್ಚ್ ಹಾಕಿದ್ರು, ಟಾರ್ಚ್ ಹಾಕುವಾಗ ಆ ಹಾವು ದೂರ ಹೋಗಿತ್ತು, ಅವನ ಕಾರ್ ಬಿಡಲು ಮುಳ್ಳಿತ್ತು, ಅವನು ತಿಳ್ಕೊತ ಮುಳ್ಳು ಬಿಚ್ಚಿತ್ತು ವಿಷಯ ಇರೋದಿಲ್ಲ ಕಚ್ಚಿದಾರೆ. ವಿಷಯ ಮನಸ್ಸು ಏನನ್ನ ತೀರ್ಮಾನ ಮಾಡುತ್ತೋ ಅದೇ ಬಾಡಿನಲ್ಲಿ ರಿಯಾಕ್ಟ್ ಆಗುತ್ತೆ. ಯಾವ ಫ್ಯಾಕ್ಟ್ ಅದನ್ನ ಹಾವು ಕಚ್ಚಿದ್ದಲ್ಲ ಮುಳ್ಳು ಚುಚ್ಚಿದ್ದು ನೋಡ್ಕೊಂಡ್ಬಿಟ್ರೆ ಏನು ವಿಷಯ ಇರೋದಿಲ್ಲ. ಬಾಡಿ ಮುಳ್ಳೇ ಕಚ್ಚಿದ್ದು ಅವನ ದೀಪಾಪ ಅದನ್ನ ಹೋಗ್ತಾ ಇತ್ತು, ಹಾವು ಕಚ್ಚಿದ್ದು ತಿಳ್ಕೊಂಡ್ಬಿಟ್ರೆ ತಕ್ಷಣ ವಿಷಯ ಇರುತ್ತೆ. ಎಲ್ಲಿ ಮುಳ್ಳಿದಲ್ಲಿ ಎಲ್ಲಿ ವಿಷಯ ಬಂತು ಗೊತ್ತಿಲ್ಲ, ಬಾಡಿಯಲ್ಲಿ ವಿಷಯ ಇರುತ್ತೆ. ಇದು ಮನಸ್ಸಿನ ವಿಚಿತ್ರವಾದಂತಹ ಸ್ವಭಾವ. ಮನಸ್ಸು ಯಾವುದನ್ನು ನಂಬುತ್ತೋ ಅದು ರಿಯಾಕ್ಟ್ ಆಗಬಹುದು, ಹೊರತು ವಸ್ತುಸ್ಥಿತಿ ಅಲ್ಲ. ಅದನ್ನ ಕಬ್ಬಿಣ ಸುಟ್ಟು ಸುಡೋದು ಮನಸ್ಸು ರಿಫ್ಯೂಸ್ ಮಾಡಿದ್ರೆ ಸುಡೋದು ಎಲ್ಲಿ ತನಕ ಅಂದ್ರೆ ಒಬ್ಬ ರೋಗಿಗೆ ಔಷಧಿ ಕೊಟ್ಟು ಗುಣ ಮಾಡಲಿಕ್ಕೆ ಆಗದೆ ಇರು, ಆಪರೇಷನ್ ಮಾಡಿ ಗುಣ ಮಾಡಲಿಕ್ಕೆ ಆಗದೆ ಇರು, ಅಂತಹ ರೋಗವನ್ನ ಮೆಂಟಲ್ ಸಜೆಷನ್ ಸೈಕೋಥೆರಪಿ ಮಾಡಿ ಗುಣ ಮಾಡಿದ್ರು. ಒಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದಾನೆ ಅಂತ ಮಾಡಿ ಡಾಕ್ಟರ್ ಕರ್ಕೊಂಡು ಎಕ್ಸ್ರೇ ಅಂತ ಹೇಳಿದ್ರೆ ಅಯ್ಯೋ ದಿಸ್ ಈಸ್ ಫೋರ್ತ್ ಸ್ಟೇಜ್ ಮಲಿಗ್ನೆನ್ಸಿ ಕ್ಯಾನ್ ನೆವರ್ ಬಿ ಕ್ಯೂರ್ ಅಂತ ಅಂದ್ರೆ ಓ ನಾಲ್ಕನೇ ಸ್ಟೇಜ್ ಹೋಗ್ಬಿಟ್ಟಿದೆ ಆಮೇಲೆ ಗುಣವಾಗಿ ನನಗೆ ಅಂತಹ ಕೇಸ್ ಅನ್ನ ನೀವು ಗುಣ ಮಾಡಬೇಕು. ಸ್ಟ್ರಾಂಗ್ ವಿಲ್ ಏನು ಅಂದ್ರೆ ಅವರಲ್ಲಿ ಕನ್ವಿನ್ಸ್ ಕೊಟ್ಟು ಅಷ್ಟು ಸ್ಟ್ರಾಂಗ್ ನಿಮ್ಮಲ್ಲಿ ಇರಬೇಕು. ನೀವೆಲ್ಲ ಡಾಕ್ಟ್ರೆ ಹೇಳಿದರೆ ಇಲ್ಲೇ ಹೇಳ್ಬಿಟ್ಟು ಆಗ್ತಾರೆ ನಿಮ್ಮ ಮೇಲೆ ಅವರಿಗೆ ನಂಬಿಕೆ ಇದೆ. ಡಾಕ್ಟರ್ಗಿಂತ ಹೆಚ್ಚು ನಿಮ್ಮ ಮೇಲೆ ಭರವಸೆ ಇದ್ರೆ ಆ ಪೇಷಂಟ್ ಹೇಳಿ ನಿನಗೆ ಕ್ಯೂ ಕ್ಯಾನ್ಸರ್ ಇಲ್ಲೇ ಇಲ್ಲ, ನಿನಗೆ ಆಪರೇಷನ್ ಬೇಡ, ನಿನಗೆ ಗುಣಾಗುತ್ತೆ ಈ ದಿನ ಹೇಳಿ. ಒಂದು ಹದಿನೈದು ದಿವಸ ಆದ್ಮೇಲೆ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿಸಿ ಇದನ್ನು ನಾನು ಕತೆ ಹೇಳುವುದಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಾ ಇದ್ದೇನೆ. ಫೋರ್ತ್ ಇದು ಇದನ್ನು ನಿಮಗೆ ನಂಬಿಕೆಗೋಸ್ಕರ ಹೇಳ್ತೇನೆ, ಇದನ್ನು ಕ್ಯಾಂಪೇನ್ ಮಾಡಿಬಿಡಿ. ಒಬ್ಬ ಹೆಣ್ಮಗಳು ಬೆಳಗಾವಿಯವಳು ಬ್ರಹ್ಮಸೂತ್ರ ಭಾಷೆ ಪಾಠ ಮಾಡ್ತಿದ್ದೆ ಮುಂದೆ ಬೆಳಗಾವಿಯವಳು ಇದಕ್ಕೆ ಬಂದು ಬಿಡ್ತೀನಿ. ಉಡುಪಿ ಬಂದಾಗ ಡಾಕ್ಟರ್ ಏನು ಹೇಳ್ತಾರೆ ಹಾಗೆ ಗಂಡ ಬಸ್ ಗಂಟರ ಬಡತನ ತಿಂಗಳ ಹರ ಹರ ಊಟಕ್ಕೆ ಎಷ್ಟು ವರ್ಷ ಆದಾಯಿತು. ಡಾಕ್ಟರ್ ನೋಡಿರೋದು ಥ್ರೋಟ್ ಕ್ಯಾನ್ಸರ್ ಇದು ಡೆವಲಪ್ಡ್ ಆಗಿಬಿಟ್ಟಿದೆ, ತುಂಬಾ ಬೆಳೆದ್ಬಿಟ್ಟಿದೆ. ಇಮಿಡಿಯೇಟ್ ಆಪರೇಷನ್ ಮಾಡದೆ ಇದ್ರೆ ನೀನು ಸಾಯ್ತು, ಇಮಿಡಿಯೇಟ್ ಆಪರೇಷನ್ ಮಾಡಬೇಕು. ಅವಳಿಗೆ ಒಂದು ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ಹೆದರಿಕೆ, ಎಣ್ಣೆ ದುಡ್ಡಿಲ್ಲ ಆಪರೇಷನ್ ಏನಿಲ್ಲ ಅದು ಎಂಟು ಸಾವಿರ ರೂಪಾಯಿ ಏನೋ ಎಷ್ಟು ಮಾಡಿದಾಗ ಗೊತ್ತಿಲ್ಲ. ಹಾಗಾಗಿ ಒಂದು ನಾಲ್ಕು ವರ್ಷದ ಕಡೆ ಅವಳು ಯೋಚನೆ ಮಾಡಿದ್ರು ಹೋಗುದು ಅದು ಅವಳಿಗೆ ಸುದ್ದಿ ಮತ್ತೆ ಇಬ್ಬರು ಸುದ್ದಿ ಭಾಷೆಯ ಪಾಠ ಆಗ್ತಾ ಇದೆ. ತುಂಬಾ ಜನ ಬಂದಿದ್ರು ಅನೇಕ ಬೇರೆ ಬೇರೆ ಓದಿದ್ರು ಹದಿನೈದು ಜನ ಸೇರಿದ್ರು ಉಡುಪಿಯವರು ಬರೋದು. ಅಂತ ಹೇಳಿದ್ದಾರೆ. ನನಗೆ ಆಪರೇಷನ್ ಮಾಡಬೇಕು ಇದರಿಂದ ಸಾಹಿತ್ಯ ಅಂತ ಹೇಳಿದ್ದಾರೆ ಡಾಕ್ಟರ್. ನನಗೆ ಆಪರೇಷನ್ ಮಾಡಿಸಿಕೊಳ್ಳಿಕ್ಕೆ ಇಷ್ಟವೂ ಇಲ್ಲ, ದುಡ್ಡು ಇಲ್ಲ, ನಾನು ಆಪರೇಷನ್ ಮಾಡಿಸಿಕೊಳ್ಳೋದಿಲ್ಲ. ಇಲ್ಲಿ ಯಾರು ನೀವು ಪಾಠ ಮಾಡ್ತಾ ಇದ್ರು ಪ್ರವೇಶ ಕ್ವಶನ್ ಕೇಳೋದು ಕೇಳಿ ಇಲ್ಲೇ ಒಂದು ದಿವಸ ಸಾಯೋದು ಅದಕ್ಕೆ ಬಂದದ್ದು. ನಾನು ತಕ್ಷಣ ನಾನು ಏನ್ ಮಾಡಬೇಕಿತ್ತು ಅಂದ್ರೆ ಮುಂದಿನ ವಿಷಯ ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಪಾಠ ಕೇಳಲಿಕ್ಕೆ ಬಂದಿದ್ದೇನೆ. ಅವರಿಗೆ ನನ್ನ ಮೇಲೆ ಭರವಸೆ ಇದೆ, ಇದು ಮುಖ್ಯ ಸಂಗತಿ. ನನ್ನ ಮೇಲೆ ಅವರಿಗೆ ಅಪಾರವಾದಂತಹ ಗೌರವ ಇದೆ. ನಾನು ತಕ್ಷಣ ಹೇಳಿದೆ ನಿನಗೆ ಆಪರೇಷನ್ ಇಲ್ಲದೆ ಕ್ಯಾನ್ಸರ್ ಕೂಡ ಆಗುತ್ತೆ. ದಿಸ್ ವಾಸ್ ದ ಫಸ್ಟ್ ಸೆಂಟೆನ್ಸ್ ಐ ಹ್ಯಾಡ್. ಯಾಕೆಂದ್ರೆ ಮೊದಲು ಮಾನಸಿಕವಾಗಿ ಪ್ರಿಪೇರ್ ಮಾಡಿದ್ರು. ಆಪರೇಷನ್ ಇಲ್ಲದೆ ಅಂತ ನೀನು ಸಾಹಿತ್ಯ ಅಂತ ಡಾಕ್ಟರ್ ಹೇಳಿದ್ದಾರೆ. ನನಗೆ ಆಪರೇಷನ್ ಇಲ್ಲದೆ ಕ್ಯಾನ್ಸರ್ ಕೂಡ ಆಗುತ್ತೆ, ಆಪರೇಷನ್ ಮಾಡಿಸಿಕೊಳ್ಳೋದು ಬೇಡ, ಅದು ಕ್ಯಾನ್ಸರ್ ನಾನು ನಿನ್ನ ಸಹಯೋಗ ನನಗೆ ಮಾಡುತ್ತೆ. ಒಂದು ನಗು ಬಂದ್ರೆ ಅದು ವಿಶ್ರಯ ಆಯ್ತು ಅನ್ನೋ ನಗದೆ ನನಗೆ ಗೊತ್ತಿನ. ಆಪರೇಷನ್ ಇಲ್ಲದೆ ಗುಣ ಆಗುತ್ತಾ? ಖಂಡಿತ ಗುಣ ಆಗುತ್ತಮ್ಮ. ದಿನ ಬಾ, ದಿನ ಬಾ, ಜಪ ಮಾಡ್ತೀನಿ ತಲೆನು ಕೈ. ನಿನಗೆ ಕ್ಯಾನ್ಸರ್ ಗುಣ ಆಗುತ್ತೆ, ಮಾನಸಿಕವಾಗಿ ಕಾನ್ಫಿಡೆನ್ಸ್ ಇಟ್ಟಾಗ. ಅವರಿಗೆ ವಿಷಯ ಏನಂದ್ರೆ ಅವನಿಗೆ ಬರುವಾಗ ಟೆಂಪರೇಚರ್ ಎರಡು ತಿಂಗಳಿಂದ ಯಾವಾಗಲೂ ಟೆಂಪ್ 24 ಗಂಟೆ ಜ್ವರ, ಜ್ವರದಲ್ಲೇ ಬಂದಿದ್ದಾನೆ. ಎರಡು ತಿಂಗಳಿಂದ ಜ್ವರ ಬಿಟ್ಟಿಲ್ಲ. ಐದು ಟೆಂಪರೇಚರ್ 100, 101, 102 ಜ್ವರ, ಆ ಜ್ವರದಲ್ಲೇ ಬಂದಿದ್ದಾನೆ. ಇವಳು ಆ ಜ್ವರದಲ್ಲೇ ಪಾಠ ಬರ್ತಾ ಇದ್ದಾರೆ. ನಿಮಗೆ ಆಶ್ಚರ್ಯ ಅನಿಸ್ತು ಫ್ರಮ್ ದ ನೆಕ್ಸ್ಟ್ ಡೇ ಆನ್ವರ್ಡ್ಸ್ ಶಿ ಹ್ಯಾಡ್ ನೋ ಫೀವರ್. ನಾರ್ಮಲ್, ಯಾಕೆಂದ್ರೆ ಆ ಮನಸ್ಸು ಗುಣ ಆಗುತ್ತೆ ಅಂತ ಬಂದಾಗ ಒಂದು ಒಳ್ಳೆ ಫೀವರ್ ಇಲ್ಲ, 98.6 ನಾರ್ಮಲಿ ಬಂದು 3 ದಿವಸ. ಈ ಮಾತು ಕೇಳಿದ ಮರು ದಿವಸದಿಂದ ಮತ್ತೆ ಒಂದು ತಿಂಗಳು ಇದ್ರು ಉಡುಪಿಯಲ್ಲಿ. ಶಿ ವಾಸ್ ಮೋಸ್ಟ್ ಆಕ್ಟಿವ್ ಲೇಡಿ ಇನ್ ದ ಗ್ರೂಪ್. ಬೇರೆ ಎಲ್ಲಾ ವೇದಾಂತ ವೇದಾಂತ ಅಧ್ಯಯನ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಆಕ್ಟಿವ್ ಆಗಿ ಎಲ್ಲರಿಗೂ ತಿಂಡಿ ತಿಂಡಿ ಕೂತಿ ಅಡಿಗೆ ಅಡಿಗೆ ಎಲ್ಲ ಅವಳೇ ಮಾಡ್ತಾರೆ. ತುಂಬಾ ಉತ್ಸಾಹದಿಂದ ಎಲ್ಲರಿಗೆ ಹೆಚ್ಚು ಖುಷಿಯನ್ನು ಓಡಾಡ್ತಿದ್ದು ಜ್ವರ ನಿಂತು. ಒಂದು ತಿಂಗಳಾದ ಮೇಲೆ ಪಾಠ ನಡೆಯಿತು. ಆಮೇಲೆ ಬೆಳಗಾವಿಗೆ ವಾಪಸ್ ಹೋಗಿ ಅಂದ್ರೆ ಈಗ ಬೆಳಗಾವಿಗೆ ವಾಪಸ್ ಹೋಗಿ ಹೋಗಿ ನನಗೆ ಯಾರು ಡಾಕ್ಟರ್ ಟೆಸ್ಟ್ ಮಾಡಿದ್ದಾರೆ, ನನಗೆ ಟ್ಯೂಮರ್ ಇದೆ, ಕೂಡಲೇ ಆಪರೇಷನ್ ಆಗಿ ಹೇಳಿದಾರಲ್ಲ ಅವರಿದ್ದು ಸ್ಕ್ಯಾನಿಂಗ್ ಮಾಡಿಸಿ ಹೋಗಿ ಒಂದು ವಾರ ಕಾಲ ಬಂದಿದ್ದಾರೆ. ಮೊನ್ನೆ ಮತ್ತೆ ಹುಡುಗಿ ಬಂದಿದ್ದ ಇದು 16 ವರ್ಷದಿಂದ ಮೊನ್ನೆ ಮೊನ್ನೆ ಫೆಬ್ರವರಿಯಲ್ಲಿ ಮತ್ತೆ ಹುಡುಗಿ ಬಂದು ಭೇಟಿ ಆಗಿ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡ್ತಿದೆ. ನಿನಗೆ ಸ್ಕ್ಯಾನಿಂಗ್ ತುಂಬಾ ಇಲ್ಲ, ಕ್ಯಾನ್ಸರ್ ಸಿಂಪ್ಟಮ್ ಇಲ್ಲ, ಏನಿಲ್ಲ ಇಲ್ಲ ಅವಳಿಗೆ ಆಪರೇಷನ್ ಮಾಡಿ. ಆದ್ರೆ ಅವರಿಗೆ ಮೈಂಡಿಗೆ ಸಜೆಷನ್ ಕೊಟ್ಟು ಎಂಥ ರೋಗವನ್ನು ಗುಣ ಮಾಡಬಹುದು, ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನ ಕೈಗೆ ಸುಡೋಲ್ಲ ಅಂತ ಒಂದು ಸಜೆಷನ್ ಕೊಟ್ಟು ನೀನು ಪ್ರಾಮಾಣಿಕವಾದ್ರೆ ಸುಡೋಲ್ಲ. ಅವರಿಗೆ ತನ್ನ ಪ್ರಾಮಾಣಿಕತೆ ಬಗ್ಗೆ ಕಾನ್ಫಿಡೆನ್ಸ್ ಹಾಗಾದ್ರೆ ನಾನು ಮುಟ್ತೀನಿ, ನಾನು ಕರೆಯಲಿಲ್ಲ ನಾನು ಮುಟ್ತೀನಿ ಮುಟ್ಟಿದ ಸೂರ್ಯ. ಇಟ್ ಇಸ್ ಸೈಂಟಿಫಿಕಲಿ ಪಾಸಿಬಲ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆದ್ರೆ ಇದನ್ನೆಷ್ಟು ಸೈಂಟಿಫಿಕ್ ಆಗಿ ಮಾಡುವ ಧೈರ್ಯ ಸರ್ಕಾರಕ್ಕಾಗಲಿ ಕಾನೂನಿಗಾಗಲಿ ಇಲ್ಲ. ಅದನ್ನು ಮಾಡುವುದಾಗಿದ್ರೆ ಒಂದು ಸ್ವಲ್ಪ ಆತ್ಮಬಲ ಬೇಕಾಗುತ್ತೆ, ಮನೋಬಲ ಬೇಕಾಗುತ್ತೆ. ಇದೆಲ್ಲ ಮಾನಸಿಕ ಪ್ರಪಂಚದ ವಿಸ್ಮಯ. ಬಾಹ್ಯ ಪ್ರಪಂಚವನ್ನಷ್ಟೇ ನಂಬಿ ಬದುಕುವಂತಹ ನಮ್ಮ ಸರ್ಕಾರಕ್ಕಾಗಲಿ ನಮ್ಮ ಸಮಾಜಕ್ಕಾಗಲಿ ಈ ಅಂತರಂಗ ಪ್ರಪಂಚದ ಸತ್ಯವನ್ನು ಹೋಗುತ್ತಿದೆ. ಹಾಗಾಗಿ ಮುಂದೆಯಲ್ಲಿ ನಾನು ಎಷ್ಟು ಎಷ್ಟು ರೋಗಗಳನ್ನ ಹೀಗೆ ಮನಸ್ಸಿಗೆ ಸಜೆಷನ್ ಕೊಟ್ಟು ಗುಣವಾಗುತ್ತದೆ, ಡಾಕ್ಟರ್ ಮಧ್ಯದಿಂದ ಗುಣ ಆಗೋದ್ರಿಂದ ಮಾಡಬಹುದು. ಆದರೆ ಇವತ್ತು ಯಾರು ಮಾಡ್ತಾರ, ಅಯ್ಯೋ ಅದೆಲ್ಲ ಗುಣ ನಂಬಿದ್ದೀನಿ ಹೇಳಿದ್ರು ಗುಣ ಆಗುತ್ತಾ ಹೀಗೇ ಹೇಳ್ತಾರೆ. ಇದನ್ನು ಯಾರು ಬಳಸುವುದಿಲ್ಲ. ಇಷ್ಟು ಅದ್ಭುತವಾದಂತಹ ಒಂದು ಎನರ್ಜಿ ಒಳಗಿದೆ, ಮೈಂಡಿನ ಎನರ್ಜಿಯನ್ನು ಪ್ರೋವ್ ಮಾಡಿಬಿಟ್ರೆ ಅದಕ್ಕೆ ಕೆಂಡು ಒಂದು ಸಿಕ್ಸ್ ಮಾಡುವುದಸ್ ಅದ್ಭುತ. ಹೊರಗಿನ ಪ್ರಪಂಚದ ವಿಸ್ಮಯ ಏನೂ ಅಲ್ಲ, ಅದು ಮನಸ್ಸಿನ ಪ್ರಪಂಚ. ಅಷ್ಟು ಅದ್ಭುತ, ಅದೆಷ್ಟು ವಿಚಿತ್ರವಾದ ಶಕ್ತಿ ಕೊಟ್ಟಿದ್ದಾರೆ ಭಗವಂತ. ಆ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುವ ಶಕ್ತಿ ನನ್ನ ಇದನ್ನ ಹಿಂದೆ ಬಳಸ್ತಿದ್ರು, ಬಳಸಿ ಹೇಳ್ತಾರೆ ಪರಶುಭ ಸ್ನೇಹಿತ ಪಟ್ಟು ಬಳಲಿ ಬಿಸಿ ಮಾಡ್ರಿ, ಬಿಸಿ ಮಾಡಿ ಕಟ್ರೆ ಅವ್ನ ಕೈಯಲ್ಲಿ ಇಟ್ಕೊಳ್ಳಿ, ಅವನು ಕದಿಯಲಿಲ್ಲ ಅಂತ ಸುಡೋಲ್ಲ, ಸುಟ್ರೆ ಆಮೇಲೆ ಶಿಕ್ಷೆ ಕೊಡೋದು, ಸುಟ್ರೆ ಕೈ ಸುಟ್ಟದ್ದು ಅಂತ ಹೇಳ ಅವನಿಗೆ ಶಿಕ್ಷೆ. ಪರಶುಭ ಸ್ನೇಹಿತ ಪತಿ ಅವಗೇನು ಸಯದಿ ತಸ್ಯ ಕರ್ತವ್ಯ ತದೇ ಅಮೃತ ವರ್ತಮಾನ ಗುರುತಿ ಹೇಳ್ತಾರೆ. ಅವನು ಕತ್ತಿದ್ರೆ ಸುಡುತ್ತೆ ರೀ, ಕೊಡಲಿ ಬಿಸಿ ಇಡ್ರಿ, ಕಾಯಿಸಿ ಕೊಡಿರಿ, ಅವನಿಗೆ ಅಷ್ಟು ಹೇಳಿದ ತಕ್ಷಣ ಸಯದಿ ತಸ್ಯ ಕರ್ತವ್ಯ ಹೇಳಿ ಶುರುವಾಗುತ್ತೆ ಒಳಗೆ. ಆ ಅಧರ್ಮಾತ್ಮಾನಂ ಕುರುತೆ ನಮ್ಮನ್ನ ಸುಳ್ಳಿನ ಕವಚ ಎಂದು ರಕ್ಷಿಸುವುದಿಲ್ಲ. ಕಾವಿನಿಂದ ಕೊಡಲಿಯ ಕಾವಿನಿಂದ ಅಧರ್ಮಾತ್ಮಾನಂ ಸುಳ್ಳಿನ ಕವುಚ್ಚಳ ಅಂದರೆ ಅದರಿಂದ ಸಹ ಅನರ್ಥಾದಿ ಸಂಗ್ರಹ ಅನಂತೇನ ಆತ್ಮಾನ ಅಂತರ್ಧಾಯ ಪರಶುಕ್ತಿ ಸಂಗ್ರಹ ಸುಳ್ಳು ನನ್ನನ್ನ ಕಾಪಾಡುತ್ತೆ ಎನ್ನುವ ಪ್ರಭೆಗೊಳಗಾದ ಸುಳ್ಳು ಎಂದು ಯಾರನ್ನು ಕಾಪಾಡುವುದು. ಆದ್ರಿಂದ ಅನರ್ಥೇನ ಆತ್ಮಾನ ಅಂತರ್ಧಾಯ ಸುಳ್ಳಿನಿಂದ ತನ್ನನ್ನು ಮುಚ್ಚಿಕೊಂಡು ಕೊಡಲಿ ಕೊಡಲಿಯ ಕಾವು ಸುಳ್ಳಿಗೆ ತಾಗದೆ ನನಗೆ ತಾಗದೆ ಇರಲಿಲ್ಲ ಅಂತ ಸುಳ್ಳಿನ ಆವರಣದಲ್ಲಿ ತನ್ನನ್ನು ಮುಚ್ಚಿಟ್ಟುಕೊಂಡು ಪರಶುಕ್ತಪ್ತಂ ಪ್ರತಿ ಕೊಡಲಿ ಬಿಸಿ ಕವಡಲಿಯ ಕಾವಿಗೆ ಕೈಕೊಟ್ಟ ಸದಸ್ಯತೆ ಸದಸ್ಯತೆ ಕೈ ಸುಟ್ಟು ಇದನ್ನು ಕತ್ತಿದ್ದ ಅವನು ಅಸಹನ್ಯತೆ. ಆಮೇಲೆ ಕೈ ಸುಟ್ಟದಷ್ಟೇ ಅಲ್ಲ, ಆಮೇಲೆ ಉಗ್ರವಾದ ಶಿಕ್ಷಕರಾದ್ರೂ ಇದೆಲ್ಲ ಬಹಳ ದೊಡ್ಡ ಕಳ್ಳ ಆಗಿದ್ರೆ ಕೈ ಕಡಿಯುವುದು ಅದು ಒಂದು ಶಿಕ್ಷೆ, ಜೈಲು ಕೈ ಕಡಿಯೋದು ಕಡೆ ಮರಣದಂಡನೆ ಅತ್ಯುಗ್ರ. ಹಾಗೆ ಇಲ್ಲಿಯೂ ನಮ್ಮ ಸುಮಾತನ ಸುಮಂತರದ್ದು ಮೂರ್ನಾಲ್ಕರ ಇದ್ದಾಗ ಅಲ್ಲಿ ಅವನ ಜೈಲಲ್ಲಿ ಹಾಕೋದೊಂದು, ಆಮೇಲೆ ತೋಳು ಕಡಿಯೋದೊಂದು, ತಲೆ ಕಡಿಯೋದೊಂದು, ನಾನಾ ವಿಧದ ಶಿಕ್ಷೆಗಳು ಇವತ್ತು ಉಂಟಲ್ಲ ಮರಣದಂಡನೆ ತನಕ ಹೋಗುವುದು ಅದು ಮಹಾತಮಸ್ಸು, ಅದು ಮರಣದಂಡನೆಗೆ ಸಮಾನ. ತೋಳು ಕಡಿಯುವುದು ಅದನ್ನು ಸ್ವಲ್ಪ ಮಧ್ಯಮ ಸಹಿಸಿನ ತಮಸ್ಸಿನಲ್ಲಿ ಅದಕ್ಕಿಂತ ಕಮ್ಮಿ ಅಂದ್ರೆ ಜೈಲಿ ಹಾಕುವಂತ ತಮಸ್ಸು ಮಹಾತಮಸ್ಸು ಅಂತ ತಮಸ್ಸು ಹೀಗೆ ನಿತ್ಯ ನರಕಗಳಲ್ಲೇ ಅನೇಕ ಪ್ರಭೇದಗಳಿದ್ದ ಹಾಗೆ ಇಲ್ಲಿಯೂ ಶಿಕ್ಷೆ ಪ್ರಭೇದ ಉಂಟು. ಅದೇದಿ ತಸ್ಯ ಅಕರ್ತ ಭವತಿ ಪಾಪ ಅವನು ಕದಿಲೇ ಇಲ್ಲ, ಯಾರೋ ತನ್ನ ಓಡಿ ಹೋಗಿದ್ದಾನೆ ತಪ್ಪು ಮಾಡಿದ್ರೆ ಆಗ ತದ ಏವ ಸತ್ಯವ ಆತ್ಮಾನ ಗುರುದೇ ಅವನು ಸತ್ಯದ ಕವಚವನ್ನು ತೊಟ್ಟಾಗಾಯಿತು ನನ್ನ ಸತ್ಯದ ಒಳಗೆ ಮುಚ್ಚಿಟ್ಟುಕೊಂಡ ಸಹ ಸತ್ಯಾದಿ ಸಂಧಾನ ಸತ್ಯ ನನ್ನನ್ನು ರಕ್ಷಿಸುತ್ತೆ ಅಂತ ನಂಬಿದವ ಸುಳ್ಳಲ್ಲ. ಅದರಿಂದ ಸತ್ಯನ ಆತ್ಮಾನ ಅಂತರ್ಥಾಯ ಸತ್ಯದ ಕವಚ ಅಂತ ನನ್ನ ಮುಚ್ಚಿಕೊಂಡು ಪರಶುಕ್ತಪ್ತ ಪ್ರತಿಗಣಾದಿ ಬಿಸಿ ಕೊಡಲಿಗೆ ಕೈ ಕೊಟ್ಟ ಸದಕ್ಯತೆ ಸಮುಚ್ಯತೆ ಸದಕ್ಯತೆ ಅವನಿಗೆ ಸುಳ್ಳೇ ಇಲ್ಲ ಅದು. ಅದರಿಂದ ಸಮುಚ್ಯತೆ ಹಾಗೇನೆ ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ನನ್ನ ಸರ್ವೇಂದ್ರಿಯಗಳು ಸ್ವರೂಪಭೂತವಾದ ಇಂದ್ರಿಯಗಳು ಕೂಡ ಮೋಕ್ಷದಲ್ಲಿ ಕೂಡ ಭಗವಂತನಾಗ್ತಾನೆ. ಯಾಕೆಂದ್ರೆ ಅವನು ಇದು ಅಥ ಮುಚ್ಚತೆ ಕೊನೆಯ ಅವಧಿಯಲ್ಲಿ ಮೋಕ್ಷದಲ್ಲಿ ಕೂಡ ಮುಕ್ತಾನ ಪರಮಾಗತಿ ಸೃಪ್ಯೋಪದೇಶ ಮೋಕ್ಷದಲ್ಲಿ ಕೂಡ ಇದು ಆ ಪರಮಾತ್ಮನಿಗೆ ಅಧೀನವಾಗಿದೆ. ಅದು ಒಂದೇ ಸತ್ಯ ಪೂರ್ಣ ಗುಣ ಮೋಕ್ಷದಲ್ಲಿ ಕೂಡ ಜೀವನಿಗೆ ಪೂರ್ಣ ಗುಣತೆ. ಅವನೊಬ್ಬನೇ ಆತ್ಮ, ಅವೆಲ್ಲ ಅಲ್ಪಾತ್ಮರು ಅಪಾತ್ಮರು. ಆದ್ದರಿಂದ ಶಿಷ್ಯ ಚೇತು ನೀನು ಭಗವಂತನ ಪ್ರತಿಬಿಂಬ ಮಾತ್ರ, ಭಗವಂತನ ಸ್ವರೂಪ ಅಲ್ಲ. ಇತಿ ತದ್ಭಾಸ್ಯ ವಿಜಜ್ಞಾವಿಧಿ, ವಿಜಜ್ಞಾವಿಧಿ ಘೋಷಣೆ ಮಾಡಿಬಿಡುತ್ತದೆ ಶ್ರುತಿ. ಆ ತಂದೆಯ ಉಪದೇಶವನ್ನು ಮಗ ಅರ್ಥ ಮಾಡಿಕೊಂಡು ತೊಳೆದು ಜೀವೇಶ್ವರ ಹೇತು ತಿಳ್ಕೊಂಡು ನಾನು ಮನವರಿಕೆ ಮಾಡಿಕೊಂಡ ವಿಜಜ್ಞವು ತಿಳಿದ ತಿಳಿದುಬಿಟ್ಟ ಎರಡು ಸತ್ಯ ಯಾಕೆಂದ್ರೆ ಖಂಡವು ಮುಗಿಯಿತು. ಅಧ್ಯಾಯ ಆರನೇ ಅಧ್ಯಾಯ ಈ ಶ್ವೇತಕೇತುವಿನ ಕಡಮೆಯನ್ನು ಪರಿಹಾರ ಮಾಡಿ ಅವರಿಗೆ ಭಗವಂತರ ಬಗ್ಗೆ ಯಥಾರ್ಥ ಜ್ಞಾನ ಬಳಸುವುದಕ್ಕೋಸ್ಕರ ಬಂದ ಅಧ್ಯಾಯ. ಆ ಯಥಾರ್ಥ ಜ್ಞಾನ ಬಳಸುವುದಕ್ಕೋಸ್ಕರ ಬಂದ ಅಧ್ಯಾಯದಿಂದಲೇ ಯಥಾರ್ಥ ಜ್ಞಾನ ಸ್ಪ್ರೆಡ್ ಆಗುತ್ತೇತೇಬರ್ ಯಥಾರ್ಥ ಜ್ಞಾನವನ್ನು ಬಳಸುವುದಕ್ಕೋಸ್ಕರ ನಿರ್ಮಾಣಗೊಂಡ ಅಧ್ಯಾಯದಿಂದಲೇ ಯಥಾರ್ಥ ಜ್ಞಾನ ನಿರ್ಮಾಣ. ಅದಕ್ಕೆ ಅದನ್ನ ಇಡೀ ಉಪನಿಷತ್ತಿನಲ್ಲಿ ನಾನು ಎಷ್ಟು ದಿವಸ ತಮ್ಮ ಮುಂದೆ ಇದನ್ನು ವಿವರಣೆ ಮಾಡಿದೆ. ಯಾವ ದೃಷ್ಟಾಂತದಲ್ಲಿಯೂ ಕೂಡ ಅಭೇದದ ಸುಳಿವೇ ಇಲ್ಲ, ಎಕ್ಸೆಪ್ಟ್ ಒಂದರಲ್ಲಿ ಸ್ವಲ್ಪ ಅಭೇದದ ಹಾಗೆ ನಮಗೆ ಬರುವ ಒಂದು ದೃಷ್ಟಾಂತ ಇದೆ. ಯಾವುದು? ನದಿ ಮತ್ತು ಸಮುದ್ರ. ನದಿಗಳು ಸಮುದ್ರದಲ್ಲಿ ಹೋಗಿ ಸೇರಿದಾಗ ಅವೆಲ್ಲವೂ ಸಮುದ್ರವೇ ಆಗಿಬಿಡ್ತಾವೆ. ಹಾಗೆ ಈ ಜೀವರೆಲ್ಲ ಬಂದಾಗುತ್ತಾರೆ ಎಂದು ಭ್ರಮೆ ಬರುವಂತ ಒಂಬತ್ತು ದೃಷ್ಟಾಂತದಲ್ಲಿ ಒಂದರಲ್ಲಿ ಮಾತ್ರ ಅಭೇದಕ್ಕೆ ಪೂರಕವೋ ಪೋಷಕವೋ ಏನೋ ಅನ್ನುವ ಸ್ವಲ್ಪ ಮಟ್ಟಿಗೆ ಭ್ರಮೆಗೆ ಅವಕಾಶ ಇರತಕ್ಕಂತ ಮಾತಿರು. ಮೊದಲನೆಯಲ್ಲಿ ಕೂಡ ಇದೇ ಇಲ್ಲ, ಅವಕಾಶವೇ ಇಲ್ಲ. ಯಾಕಂದ್ರೆ ಮೊದಲು ಹೇಳಿದ್ದು ಭಗವಂತನನ್ನು ಹೋಗಿ ಸೇರು, ಹೇಗೆ ಕಣ್ಪಟ್ಟಿ ಕಟ್ಟಿದ ವಿದ್ಯೆಯ ಕಣ್ಪಟ್ಟಿ ಕಟ್ಟಿದ ಜೀವ ಗುರುವಿನ ಉಪದೇಶದಿಂದ ಭಗವಂತನನ್ನು ಹೋಗಿ ಸೇರುತ್ತಾನೆ. ಹೇಗೆ ಅಂದ್ರೆ ಕಣ್ಪಟ್ಟಿ ಕಟ್ಟಿ ಕಾಡಿನಲ್ಲಿ ಬಿಟ್ಟವ, ಊರಿಂದ ಊರಿಗೆ ಅದು ಕೇಳಿಕೊಂಡು ತಿಳಿದವರನ್ನ ಕೇಳಿ ಕೇಳಿ ಅಂತಾರೆ. ತನ್ನ ಮನೆಗೆ ಹೋಗಿ ಸೇರ್ತಾನೆ, ಮನೆಯೇ ಆಗುವುದಿಲ್ಲ, ಮನೆ ಹೋಗಿ ಸೇರು. ಹಾಗೆ ತನ್ನ ಮನೆ ಅದ್ಯಾವುದು? ಅಲ್ಲಿ ನಮ್ಮ ಮನೆ, ಇಲ್ಲಿ ಮನೆ, ಒಂದು ಆ ಮನೆ, ಅಲ್ಲಿ ಹೋಗಿ ಸೇರು, ಆಗುವುದಿಲ್ಲ, ಮನೆಯೇ ಆಗುವುದಿಲ್ಲ. ಯಾವ ದೃಷ್ಟಾಂತದಲ್ಲೂ ಅಭೇದ ಇಲ್ಲ. ಒಂದು ದೃಷ್ಟಾಂತದಲ್ಲಿ ಸ್ವಲ್ಪ ಸಂದೇಹ, ಎಂಟು ಭೇದ ಬಲವಾಗಿರುವಾಗ ಅದು ಅಭೇದ ಬರಾಗುತ್ತೆ. ಹಾಗಾದ್ರೆ ಅದು ನೀರು ಹೋಗಿ ಸೇರುವುದು ಅಂದ್ರೆ ನೀರು ಹೋಗಿ ಸೇರುವುದಷ್ಟೇ ಅಲ್ವಾ, ನೀರು ಒಂದೇ ಆಗುವುದು ಅಂತಲ್ಲ. ಅದೇನಂದ್ರೆ ನದಿ ಸಮುದ್ರಕ್ಕೆ ಹೋಗಿ ಸೇರಿ ಸಮುದ್ರ ವಾಯುಗೆ ಯಾರು ನೋಡಿದ್ರು, ಯಾವ ಭಾಷೆಯಲ್ಲಿ ನೋಡಿದ್ರು? ಇಲ್ಲಿ ಅದಕ್ಕೋಸ್ಕರ ಸಮುದ್ರ ಏವ ಭವತಿ, ನದಿ ಸಮುದ್ರ ಆಗಲ್ಲ, ಸಮುದ್ರ ಸಮುದ್ರವೇ, ನದಿ ನದಿಯೇ. ಯಥಾ ತತ್ರ ಆ ಸಮುದ್ರದಲ್ಲಿ ಇರತಕ್ಕಂತಹ ನದಿಗಳು ಮತ್ತೆ ಅಲ್ಲಿ ಯಥಾ ತತ್ರ ನವಿದು ತಾಹ ಯಥಾ ತತ್ರ ನವಿದು ಏಮಹಮಸ್ಮಿ ಏಮಸ್ಮಿ. ಆ ಸಮುದ್ರದಲ್ಲಿರುವ ನದಿಗಳು ಇದು ನನ್ನ ನೀರು, ಇದು ನನ್ನ ನೀರು ಪ್ರತ್ಯೇಕಿಸಿ ಗುರುತಿಸಲಾರವು. ಸಮುದ್ರದಲ್ಲಿರುವ ನದಿಗಳು ಅಂತಾರೆ, ಸಮುದ್ರವಾದ ನದಿಗಳು ಇರುವುದಿಲ್ಲ. ಹಾಗಾದ್ರೆ ಆ ಅಲ್ಲಿಯ ಶಬ್ದಗಳನ್ನು ನೋಡಿದ್ರೆ ನೆನಪಿದ್ದೇವೆ ಎಂದು ನಾವು ಹೇಳ್ತೀವಿ. ಹಾಗಾಗಿ ಅಭೇದ ಪರವಾದ ಸುಳಿವೇ ಇಲ್ಲ ಇದರಲ್ಲಿ, ಎಕ್ಸೆಪ್ಟ್ ತತ್ವಮಸಿ ಎನ್ನುವ ಒಂದು ಶಬ್ದ ಅವರಿಗೆ ಭ್ರಮೆಗೆ ಉಳಿದ. ಇಡೀ ಪ್ರಕರಣದಲ್ಲಿ ಆ ಭೇದ ಇರುವುದು ತತ್ವಮಸಿ ಒಂದು ಅಭೇದ ನೋಡಿದೆ. ಹಾಗಾದ್ರೆ ಎರಡು ಭಿನ್ನವಾದ ವಸ್ತುಗಳನ್ನು ಅದೇ ನೀನು ಅಂತ ಹೇಳಿದರೆ ನಾನು ಹೇಳಿದೆ, ಅಯ್ಯೋ ಅವನು ಸಿಂಹ, ಆ ಹುಡುಗ ಹುಲಿ, ಬೆಂಕಿಯಪ್ಪ ಆ ಮನುಷ್ಯ ಇದೆಲ್ಲ ಹೇಳ್ತೇವೆ. ಅದರ ಅರ್ಥ ಅದು ಯಾರಿಗ ಸಂಕ್ಷಿಪ್ತ ಆ ಮನುಷ್ಯ ಬೆಂಕಿಯಿಂದ ಭಿನ್ನನಾಗಿದ್ದಾನೆ ಅಂತ ತಲೆ ಕೆಟ್ಟವನು ಮಾತ್ರ ಅರ್ಥ ಅವನು ಹೇಳಿದ ಅರ್ಥ. ಮತ್ತೆ ಯಾವುದು ಭಿನ್ನವೋ ಅದನ್ನು ಭಿನ್ನವಾಗಿ ವ್ಯವಹಾರ ಮಾಡಿದರೆ ಅಲ್ಲಿ ಸಾದೃಶ್ಯ ಅನ್ನೋದು ಅರ್ಥ. ಇದು ಭಾಷಾಶಾಸ್ತ್ರದ ಸಿದ್ಧವಾದ ವಿಷಯ. ಒಂಬತ್ತು ದೃಷ್ಟಾಂತದಿಂದ ನೀನು ಭಗವಂತನಲ್ಲ, ನೀನು ಭಗವಂತನಲ್ಲ, ಆದರೆ ತತ್ವ ಏನಾಯ್ತು ಸದೃಷ್ಟಾಂತ ಪದಚ್ಛೇದ ಮಾಡಿದ್ದು ನೀನು ಅವನಲ್ಲ, ಆದ್ದರಿಂದ ಅವನೇ ನೀನು ಅಂದ್ರೆ ಅದನ್ನು ಸದೃಶ್ಯ ಜ್ಞಾನಾನಂದದಿಂದ ಸದೃಶ್ಯ. ಹೇಗೆ? ಆ ಮನುಷ್ಯ ಮುನಿ, ಆ ಮನುಷ್ಯ ಸಿಂಹ, ಅಗ್ನಿ ಮಾನವ ಕಮ ಸಿಂಹ ದೇವದಂತಹ ಅನ್ನುವ ಮಾತು ಅಭೇದ.